ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವು ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ವಿದ್ಯುತ್ ಬಳಕೆಯಲ್ಲಿನ ಉಳಿತಾಯಕ್ಕಾಗಿ ಹೆಸ್ಕಾಂನ ಸಲಹೆಗಳು. ಬುರುಡೆ ಬಲ್ಬ್, ಟ್ಯೂಬ್ ಲೈಟ್, CFL ಬಲ್ಬ್ಗಳ ಬದಲಾಗಿ LED ಬಲ್ಬ್ಗಳನ್ನೇ ಬಳಸಿ. LED ಬಲ್ಬ್ಗಳ ಬಳಕೆಯಿಂದ ನಿಮ್ಮ ವಿದ್ಯುತ್ ಬಿಲ್ ಕಡಿಮೆಯಾಗುವುದು. LED ಬಲ್ಬ್ಗಳನ್ನು ಸತತವಾಗಿ 25,000 ಗಂಟೆಗಳ ಕಾಲ ಬೆಳಕಿಗಾಗಿ ಬಳಸಬಹುದು. ಸ್ವಿಚ್ ಆನ್ ಮಾಡಿದ ತಕ್ಷಣ LED ಬಲ್ಬ್ಗಳು ಪ್ರಕಾಶಮಾನವಾದ ಬೆಳಕನ್ನು ನೀಡುತ್ತವೆ. ಗಮನಿಸಿ, LED ಬಲ್ಬ್ಗಳ ಬಳಕೆಯಿಂದ ನಿಮ್ಮ ವಿದ್ಯುತ್ ಬಿಲ್ ಕಡಿಮೆಯಾಗುವುದು. ಪ್ರಕಟಣೆ ಹೆಸ್ಕಾಂ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆಯಲ್ಲಿ ಇಲ್ಲಿ ನೀರು ಕಡಿಮೆಯಾಗುವುದು. ಪ್ರಕಟಣೆ ಹೆಸ್ಕಾಂ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆಯಲ್ಲಿ ಇಲ್ಲಿ ನೀರು. ನಂತರ ಕರುವಿನ ಪ್ರತಿದಿನದ ಆಹಾರದ ಪ್ರಮಾಣ ಬಹಳ ಇಂಪಾರ್ಟೆಂಟ್ ಸರ್. ಕರುವಿನ ವಯಸ್ಸು ಮೊದಲು 5 ದಿನಗಳವರೆಗೂ, ಅದು ಹುಟ್ಟಿದಾಗ 20 kg ಬಾಡಿ ವೇಟ್ ಇದ್ರೆ ಅದಕ್ಕೆ 2 ಲೀಟರ್ ಗಿಣ್ಣದ ಹಾಲನ್ನು ಕೊಡಬೇಕಾಗ್ತದೆ, ವಿಶೇಷವಾಗಿ ಮಿಶ್ರ ತಳಿಗಳು. ಆಮೇಲೆ 5-15 ದಿನವರೆಗೂ ಮತ್ತೆ 2 ಲೀಟರ್ ಗಿಣ್ಣದ ಹಾಲನ್ನು, ಅದನ್ನ 4 ಭಾಗ ಮಾಡಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಮತ್ತು ತಡರಾತ್ರಿ ಅದನ್ನ ಕೊಡ್ತಾ ಹೋಗ್ಬೇಕು. 15-30 ದಿನಗಳವರೆಗೆ 3 ಲೀಟರ್ ಮತ್ತು 50 ಗ್ರಾಮ್ ಧಾನ್ಯ ಮಿಶ್ರಣ, 1 ಹಿಡಿ ಕೆತ್ತಮೇವು ಅಂತ ಹಸಿರು ಮೇವು, ಯಾವುದೇ ಹಸಿರು ಮೇವು ಕೊಡಬಹುದು. 31-45 ದಿನಗಳವರೆಗೆ 2 ಲೀಟರ್ ಮತ್ತು 100 ಗ್ರಾಮ್ ಈ ಧಾನ್ಯ ಮಿಶ್ರಣವನ್ನು ಕೊಡಬೇಕು ಮತ್ತು ಹೊಟ್ಟೆ ತುಂಬಾ ಹಸಿರು ಮೇವು. ಅದೇ ರೀತಿ 45-60 ದಿನಕ್ಕೆ 1.5 ಲೀಟರ್ ಹಾಲನ್ನು ಕೊಡಬೇಕಾಗ್ತದೆ, ಜೊತೆಯಲ್ಲಿ 200 ಗ್ರಾಮ್ ಈ ಧಾನ್ಯ ಮಿಶ್ರಣ ಮತ್ತು ಹೊಟ್ಟೆ ತುಂಬಾ ಹಸಿರು ಮೇವು. 61-90 ದಿನಗಳವರೆಗೆ 1/2 ಲೀಟರ್ನಷ್ಟು ಹಾಲು ಕೊಡಬೇಕು ಮತ್ತು ಈ ಕಡೆ 400 ಗ್ರಾಮದಷ್ಟು ಧಾನ್ಯ ಮಿಶ್ರಣ ಕೊಡ್ತಾ ಹೋಗ್ಬೇಕು. ಈ 3 ತಿಂಗಳಾದ್ಮೇಲೆ ಹಾಲು ಕೊಡುವುದನ್ನ ಸ್ಟಾಪ್ ಮಾಡಬೇಕ್ರಿ. ಆಮೇಲೆ 3-6 ತಿಂಗಳವರೆಗೆ 500 ಗ್ರಾಮ್ ಧಾನ್ಯ ಮಿಶ್ರಣ, 6-9 ತಿಂಗಳವರೆಗೆ 750 ಗ್ರಾಮ್ ಮತ್ತು 9-12 ತಿಂಗಳ ವಯಸ್ಸಾಗುವವರೆಗೂ 1 ಕಿಲೋಗ್ರಾಮ್ದಷ್ಟು ಧಾನ್ಯ ಮಿಶ್ರಣ ಮತ್ತು ಹೊಟ್ಟೆ ತುಂಬಾ ಹಸಿರು ಮೇವನ್ನು ಕೊಡಬೇಕಾಗ್ತದೆ. 1 ವರ್ಷ ಆದ್ಮೇಲೆ ಅದಕ್ಕೆ ಮನಕಂತ ನಾವು ಕರಿತೀವಿ. ಇನ್ನು ಲಸಿಕೆಯಿಂದ ಯಾವ ರೋಗವನ್ನ ತಡೆಗಟ್ಟಬಹುದು ಅಂತೀರಿ? ಲಸಿಕೆಯಿಂದ ಸಾಂಕ್ರಾಮಿಕ ರೋಗಗಳಾದಂತ ಕಾಲು ಮತ್ತು ಬಾಯಿ ಬೇನೆ, ಗಂಟಲ ಬೇನೆ, ಚಪ್ಪೆ ಬೇನೆ, ಹುಚ್ಚುನಾಯಿ ರೋಗ ಮತ್ತು ಗರ್ಭಪಾತ ರೋಗ, ಕ್ಷಯ ರೋಗ, ನೆರಡಿ ರೋಗ, ತಲೆರಿಯೋಸಿಸ್ ಮುಂತಾದವುಗಳನ್ನ ಸಾಂಕ್ರಾಮಿಕ ರೋಗಗಳ ಇವನ್ನ ಲಸಿಕೆಯಿಂದ ನಾವು ತಡೆಗಟ್ಟಬಹುದು. ಸಾಮಾನ್ಯವಾಗಿ ಬರುವ ಇತರ ರೋಗಗಳು ಯಾವುವು ಮತ್ತು ಅವುಗಳನ್ನ ಹೇಗೆ ತಡೆಗಟ್ಟಬಹುದು ಅಂತೀರಿ? ಜೋನ್ಸ್ ಡಿಸೀಸ್ ಅಂತ ಬರ್ತದೆ, ಬೋವೈನ್ ಟ್ಯೂಬರ್ಕ್ಯುಲೋಸಿಸ್, ಇವಕ್ಕೆ ಖರೀದಿಸುವಾಗ ಇವನ್ನೆಲ್ಲ ನೋಡಿಕೊಳ್ಳಬೇಕು, ಯಾಕಂದ್ರೆ ಇವಕ್ಕೆ ಒಂದ್ಸಲ ಬಂದ ಮೇಲೆ ಔಷಧಿ ಇಲ್ಲ. ಆಮೇಲೆ ಅಫ್ಲೋಟಾಕ್ಸಿಕೋಸಿಸ್, ಫಂಗಸ್ ಒಂದು ಆಹಾರವನ್ನು ಅದರಲ್ಲಿ ಇದು ಬಂದು ದನಗಳಿಗೆ ತೊಂದರೆ ಆಗ್ತದೆ. ಅದೆಲ್ಲ ಎಪಿಮೀರಿಯಲ್ ಫೀವರ್ ಅಂತ 3 ಡೇ ಸಿಕ್ನೆಸ್ ಅಂತ ಒಂದು ರೋಗ ಬರ್ತದೆ. ಫುಟ್ ರಾಟ್, ಈ ಕಾಲುಗಳು ಇಂದ ರೋಗ ಬರ್ತದೆ. ಸೊ ಇವನ್ನ ಸಾಧ್ಯವಾದಷ್ಟು ಕಾಲುಗಳನ್ನು ಮೇಲಿನ ಮೇಲೆ ತೊಳಿತಾ ಇರಬೇಕು. ಉಣ್ಣೆ ಮತ್ತು ನೊಣಗಳಿಂದ ಬರುವ ರೋಗಗಳು ಯಾವ್ದು ಅಂತೀರಿ? ಈ ಉಣ್ಣೆ ಮತ್ತು ನೊಣಗಳಂದ್ರೆ ಇವು ಸಾಮಾನ್ಯವಾಗಿ ಬ್ಲಡ್ ಸಕಿಂಗ್ ಅಂತ ಹೇಳ್ತೀವಿ ನಾವು, ರಕ್ತ ಹೀರುವಂತ ಒಂದು ಉಣ್ಣೆಗಳು. ಸೊ ಇವು ಎನಾಪ್ಲಾಸ್ಮೋಸಿಸ್ ಅಂತ ಹೇಳ್ತೀವಿ, ಬೆಬೇಸಿಯೋಸಿಸ್, ಟ್ರಫೆನೋ ಸೋಮಯಾಸಿಸ್ ಮತ್ತು ತೈಲೇರಿಯಾಸಿಸ್. ಇವೆಲ್ಲವೂ ದನದ ಮನೆ ಒಳಗೆ ಸಾಕಷ್ಟು ಗಾಳಿ ಮತ್ತು ಬೆಳಕು ಇರಬೇಕು, ನೊಣಗಳು ಮತ್ತು ಉಣ್ಣೆ ಬರದ ಹಾಗೆ ನೋಡಿಕೊಳ್ಬೇಕು. ಇಲ್ಲಂದ್ರೆ ಈ ರೋಗಗಳು ಬರೋ ಸಾಧ್ಯತೆ ಇರ್ತದೆ, ಉಣ್ಣೆಗಳು ಆಗದಂಗೆ ನಾವು ನೋಡಿಕೊಳ್ಬೇಕು. ಇನ್ನ ಈ ಹೊರ ಮತ್ತು ಒಳ ಪರಾವಲಂಬಿ ಜೀವಿಗಳು ಯಾವ ಅಂತೀರಿ? ಈ ಹೊರ ಪರಾವಲಂಬಿ ಜೀವಿಗಳಂದ್ರೆ ಉಣ್ಣೆ, ಚಿಗಟೆ, ಚಿಕ್ಕಾಡು ಮತ್ತು ಹೇನುಗಳು, ಹತೋಟಿ ಕ್ರಮಗಳು, ಪ್ರಾಣಿಗಳನ್ನು ಮತ್ತು ಪ್ರಾಣಿಗಳ ಕೊಟ್ಟಿಗೆಯನ್ನು ಸ್ವಚ್ಛವಾಗಿಡಬೇಕು. ಪ್ರಾಣಿಗಳನ್ನು ಮೇಯನ್ನು ದಿನವೂ ತಿಕ್ಕುವ ರೂಢಿ ಇರಬೇಕು. ಪ್ರತಿ ದಿವಸ ತಿಕ್ಕುವುದರಿಂದ ಉಣ್ಣೆಗಳ ನಿಯಂತ್ರಣ ಆಗ್ತಿರ್ತದೆ. ಅದೇ ರೀತಿ ಒಳ ಪರಾವಲಂಬಿ ಜೀವಿಗಳು, ಜಂತು ಹುಳುವಿನ ರೋಗ ಮತ್ತು ಮೂಗೇರಿ ಅಂತ ಬರ್ತದ, ಆಮೇಲೆ ಫೇಷಿಯೋಲೋಸಿಸ್ ಅಂತ ಬರ್ತದೆ, ತಲೇರಿಯೋಸಿಸ್ ಅಂತ, ಈ ಒಂದು ಒಳ ಪರಾವಲಂಬಿ ಜೀವಿಯಿಂದ ಬರ್ತದೆ. ಅದಕ್ಕೆ ಸ್ಥಳೀಯ ಪಶು ವೈದ್ಯರಿಂದ ಇವಕ್ಕೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು. ಕರು ಹುಟ್ಟಿದ ಮೇಲೆ ಹೈನು ದನಗಳಿಗೆ ಬರುವ ಸಾಮಾನ್ಯ ರೋಗಗಳು ಯಾವುದೋ ಮತ್ತು ಅವುಗಳನ್ನ ಹೆಂಗ ನಿಯಂತ್ರಿಸಬಹುದು ಅಂತೀರಿ? ಕರು ಹುಟ್ಟಿದ ಮೇಲೆ ಬರ್ತಕ್ಕಂಥವು ಸಾಮಾನ್ಯವಾಗಿ ಅಂದ್ರೆ ಹಾಲು, ಜ್ವರ ಮತ್ತು ಕೀಟೋಸಿಸ್. ಸುಣ್ಣದ ಅವಶ್ಯಕತೆಯನ್ನು ಆಹಾರದ ಮೂಲಕ ನಾವು ಕೊಡಬೇಕು. ಇಲ್ಲಂದ್ರೆ ಈ ಹಾಲಿನೊಳಗೆ ಸುಣ್ಣದ ಅಂಶ ಕಡಿಮೆ ಆದ್ಮೇಲೆ ಅವು ಏನಾಗ್ತದೆ, ಅತಿ ಹಾಲು ಹೆಚ್ಚಿಡುವಂತ ಮಿಶ್ರ ತಳಿಗಳು ತಮ್ಮ ದೇಹದ ಎಲುಬಿನಿಂದ ಈ ಕ್ಯಾಲ್ಸಿಯಂ ಅನ್ನು ಹಿಡ್ಕೋತವ. ಸೊ ಹೀಗಾಗಿ ಈ ಹಾಲು ಜ್ವರ ಬರ್ತದೆ. ಅದೇ ರೀತಿ ಕೀಟೋಸಿಸ್, ಪಿಷ್ಟ ಅಂಶ ಹೆಚ್ಚಿರುವ ಆಹಾರವನ್ನು ಕೊಡ್ತಾ ಹೋಗ್ಬೇಕು. ಪಿಷ್ಟ ಅಂಶ ಕಡಿಮೆ ಇದ್ರೆ ಕೀಟೋಸಿಸ್ ಕಾಯಿಲೆ ಬರ್ತದೆ. ಅದೇ ರೀತಿ ಮ್ಯಾಗ್ನೀಸಿಯಂ ಒಂದು ಬೇನೆ ಅಂತ ಬರ್ತದೆ. ಇದು ಹೈನು ದನಗಳಿಗೆ ತಪ್ಪದೆ ಧಾನ್ಯ ಮಿಶ್ರಣದಲ್ಲಿ ಉತ್ತಮ ಲವಣ ಮಿಶ್ರಣವನ್ನು ಪ್ರತಿದಿನ ನಾವು ಒದಗಿಸಬೇಕಾಗ್ತದೆ. ಇಲ್ಲಂದ್ರೆ ಮ್ಯಾಗ್ನೀಸಿಯಂ ಕಡಿಮೆ ಆಗಿ ಅವುಗಳ ಎಲ್ಲಾ ಉತ್ಪಾದನೆಗಳು ಕುಂಠಿತಗೊಳ್ತಾವ್ರಿ. ಅದೇ ರೀತಿ ಪೋಸ್ಟ್ ಪಾಚುರೆಂಟ್ ಹೆಮೋಗ್ಲೋಬಿನ್ ಯೂರಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಬೇಬೋಸಿಸ್, ತೈಲೇರಿಯಾಸಿಸ್, ಪ್ರೋಟೋಜೋನ್ ಡಿಸೀಸ್ ಅಂತ ಕರಿತೀವಿ. ಇದರ ಕೆಂಪು ಕಲರ್ ಉಚ್ಚಿ ಬರೋದು ಮತ್ತು ವಿಪರೀತ ಜ್ವರ ಎಲ್ಲ ಇರ್ತಾವ ಸಿಂಪ್ಟಮ್ಸ್. ಅದಕ್ಕೆ ಸ್ಥಳೀಯ ಪಶು ವೈದ್ಯರಿಂದ ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಿಸಬೇಕಾಗ್ತದೆ. ಇನ್ನು ತಪ್ಪು ಆಹಾರ ಕೊಡುವುದರಿಂದ ಬರುವಂತಹ ರೋಗಗಳು ಯಾವುವು ಮತ್ತು ನಿಯಂತ್ರಣ ಹೆಂಗ್ ಮಾಡ್ಬೇಕಂತೀರಿ? ತಪ್ಪು ಆಹಾರ ಕೊಡುವುದರಿಂದ ಬರುವ ರೋಗಗಳು ಅಂದ್ರೆ ಈ ಹೊಟ್ಟೆ ಉಬ್ಬುವುದು. ಅದಕ್ಕೆ ಉಪಚಾರ ಮನೆಗಳಲ್ಲಿ ಲಭ್ಯವಿರುವ ಒಂದು ತೆಂಗಾ ಎಣ್ಣೆ ಅಥವಾ ಅಗಸೆ ಎಣ್ಣೆ, ಇದನ್ನು ಒಂದು ಅರ್ಧದಿಂದ ಒಂದು ಲೀಟರ್ ಅಷ್ಟು ತೆಗೆದುಕೊಂಡು ತಿನ್ನುವ ಸೋಡಾ ಅದಕ್ಕೆ ಒಂದು 30 ಗ್ರಾಂ ಮಿಕ್ಸ್ ಮಾಡಿ 10 ಲಿಂಬೆಹಣ್ಣ ರಸವನ್ನು ಬೆರೆಸಿ ಗೊಟ್ಟದಿಂದ ನಾವು ಕುಡಿಸಬೇಕು ಮತ್ತು ಬಾಳೆಹಣ್ಣಿನ ಸಿಪ್ಪೆಯನ್ನ ತಿನ್ನಿಸಬಹುದು. ಮತ್ತು ಹೆಚ್ಚಿನ ಉಪಚಾರಕ್ಕಾಗಿ ಸ್ಥಳೀಯ ಪಶು ವೈದ್ಯರನ್ನ ಸಂಪರ್ಕಿಸಿ ಆಮೇಲೆ ಸ್ವಲ್ಪ ಅದನ್ನ ಹೊರಗಡೆ ನಾವು ಮೇವು ಹಾಕ್ಬೇಕು. ಸೊ ಕನಿಷ್ಠ ಪಕ್ಷ ಅವು ಅರ್ಧ ತಾಸು ಎದ್ದ ನಿಂತು ಮೇವು ತಿಂದ್ರೆ ಮಲೆಯ ತುದಿಯ ಕ್ಲೋಸ್ ಆಗ್ತದೆ. ಆಮೇಲೆ ಮಲಗಿದ್ರೆ ಇವಕ್ಕ ಕೆಚ್ಚಲು ಬಾವು ಬರೋದಿಲ್ಲ. ಈ ಮಳೆಯೊಳಗೆ ಬರುವ ರೋಗಗಳು ಯಾವುವು ಮತ್ತೆ ಬರದ ಹಾಗೆ ಏನ್ ಮಾಡ್ಬೇಕಂತೀರಿ? ಈಗ ಸಾಮಾನ್ಯವಾಗಿ ಟೀಟ್ ವಾಟ್ಸ್ ಅಂತ ಬರ್ತವೆ, ಆಮೇಲೆ ಅಲ್ಸರಿಟಿವ್ ಮ್ಯಾಮ್ಲಾಟಿಸ್ ಅಂತ ಬರ್ತದೆ, ಆಮೇಲೆ ಈ ಸೂಡೋಕೋಫಾಕ್ಸ್ ಅಂತ ಬರ್ತವೆ ಸರ್. ಇವಕ್ಕೆ ದನದ ಕೊಟ್ಟಿಗೆಯನ್ನ ನಾವು ಮೇಲಿನ ಮೇಲೆ ಸ್ವಚ್ಛವಾಗಿ ಇಡಬೇಕು ಮತ್ತು ನೊಣಗಳು ಒಳಗೆ ಬರದ ಹಾಗೆ ನೋಡಿಕೊಳ್ಳುವುದರಿಂದ ಇವನ್ನ ನಾವು ಬರೋದನ್ನ ತಡೆಗಟ್ಟಬಹುದು ಸರ್. ವಿಷ ಆಹಾರ ಪದಾರ್ಥವನ್ನ ತಿನ್ನುವುದರಿಂದ ಏನ್ ರೋಗಗಳು ಬರ್ತಾವಂತೀರಿ? ಯೂರಿಯಾ ಸೇವಿಸಿದಾಗ, ಆಕಸ್ಮಿಕವಾಗಿ ಹೈನು ದನಗಳು ರಾಸಾಯನಿಕ ಗೊಬ್ಬರ ಸೇವಿಸಿದಾಗ ತಕ್ಷಣ ಅವಕ್ಕೆ ವಿನೆಗಾರ್ ಕೊಡಬೇಕು ಅಥವಾ ಹೆಚ್ಚು ಹೆಚ್ಚು ನೀರು ಕೊಟ್ಟರೆ ಒಳ್ಳೆಯದು. ನಂತರ ತಕ್ಷಣ ಪಶುವೈದ್ಯರನ್ನ ಕಾಣಬೇಕಾಗ್ತದೆ. ಹೈಡ್ರೋಸೈನಿಕ್ ಆಮ್ಲ ಸೇವನೆ ಆದಾಗ, ಸಾಮಾನ್ಯವಾಗಿ ಹೈಡ್ರೋಸೈನಿಕ್ ಆಮ್ಲ ಬರಪೀಡಿತ ಪ್ರದೇಶದಲ್ಲಿ ಬೆಳವಣಿಗೆ ಅಥವಾ ಕುಂಠಿತವಾದಾಗ ಜೋಳದ ಬೆಳೆಯಲ್ಲಿ ಇರುತ್ತದೆ ಮತ್ತು ಎಳೆಯಾದ ಹಾಗೂ ಹುಳಿ ಜೋಳದ ಬೆಳೆಯಲ್ಲಿ ಕಾಣುತ್ತದೆ. ಮೇವು ತಿಂದೆ ಎಂದು ಖಾತರಿಯಾದ ತಕ್ಷಣ ಪಶುವೈದ್ಯರನ್ನು ಕಾಣುವುದು ಸೂಕ್ತ. ವಿಶೇಷವಾಗಿ ಈ ಒಂದು ಹೈಡ್ರೋಸೈನಿಕ್ ಆಮ್ಲ ಸೇವನೆ ಆದ ತಕ್ಷಣ ಮೈಯೆಲ್ಲ ವಿಷ ಆಗಿ ದನಗಳು ಉಳಿಯುವ ಸಾಧ್ಯತೆ ಬಹಳ ಕಡಿಮೆ. ಸಾಧ್ಯವಾದಷ್ಟು ಬೇಗ ಪಶು ವೈದ್ಯರನ್ನು ಸಂಪರ್ಕಿಸಿ ಅವಕ್ಕೇನಾದ್ರೆ ನಿಯಂತ್ರಿಸಕ್ಕೆ ಸಾಧ್ಯ ಆಗ್ತದೆ. ಅಕಸ್ಮಕ್ಕಾಗಿ ಬೆಳೆಗಳ ಕಳೆಯನ್ನು ನಿಯಂತ್ರಿಸಲು ಬಳಸುವ ಕೀಟನಾಶಕ ಸೇವನೆಯಾದರೆ ತಕ್ಷಣ ಪಶುವೈದ್ಯರನ್ನು ಕಾಣುವುದು ಸೂಕ್ತ. ಅದೇ ರೀತಿ ವಿಷಕಾರಕ ಹಾವು ಕಚ್ಚಿದ ಭಾಗ ಮೇಲೆ ಸ್ವಲ್ಪ ಜಾಗ ಬಿಟ್ಟು ಅದಕ್ಕೆ ಬಿಗಿಯಾಗಿ ಹಗ್ಗವನ್ನು ಕಟ್ಟಬೇಕು. ಕಚ್ಚಿದ ಜಾಗ ಗಾಯವನ್ನು ಸ್ವಲ್ಪ ದೊಡ್ಡದು ಮಾಡಿ ಆದಷ್ಟು ರಕ್ತ ಹೊರಹೋಗುವಂತೆ ಮಾಡಬೇಕು. ತಕ್ಷಣ ಪಶುವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಮುಂದಿನ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾಗ್ತದೆ. ಯೂರಿಯಾ ಮತ್ತು ಕೀಟನಾಶಕ ಅಥವಾ ಕುಂಠಿತ ಬೆಳವಣಿಗೆಯಿಂದ ಕೂಡಿದ ಜೋಳದ ಮೇವನ್ನ ಪಶುಗಳಿಗೆ ಸಿಗದಂತೆ ಕಾಳಜಿ ವಹಿಸುವುದು ಸೂಕ್ತ ಸರ್. ಇನ್ನು ಜಾನುವಾರುಗಳಿಂದ ಮನುಷ್ಯರಿಗೆ ಬರುವ ರೋಗಗಳು ಯಾವುದವು ಮತ್ತು ಅವುಗಳನ್ನ ಹೆಂಗ ತಡೆಗಟ್ಟಬಹುದು ಅಂತೀರಿ? ಜಾನುವಾರಿಂದ ಮನುಷ್ಯರಿಗೆ ಬರುವಂತ ಈ ಹುಮೇನ್ ಬ್ರುಸಿಲೋಸಿಸ್ ಅಂತ ಹೇಳ್ತೀವಿ, ಹುಮೇನ್ ಟ್ಯೂಬರ್ಕ್ಯುಲೋಸಿಸ್, ಲೆಪ್ಟೋಸ್ಪೈರೋಸಿಸ್, ಆಮೇಲೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಜೋನೆಟಿಕ್ ಡಿಸೀಸಸ್, ಟಿಕ್ ಬಾರ್ನ್ ಜೋನೆಟಿಕ್ ಡಿಸೀಸ್, ಇವೆಲ್ಲ ಏನಂದ್ರೆ ಅಭಾಷ್ಯನಾದಂತ ಒಂದು ದನಗಳಿಂದ ರಾ ಮಿಲ್ಕ್ ಅಂದ್ರೆ ಕಾಸದೇ ಇರುವಂತ ಹಾಲನ್ನು ಕುಡಿಯೋದ್ರಿಂದ ಮತ್ತ ಆ ಮಾಸನ್ನು ಮುಟ್ಟುವುದರಿಂದ ಈ ಸ್ಕಿನ್ ಮತ್ತು ಮ್ಯೂಕಸ್ ಮುಖಾಂತರ ನಮಗೆ ಈ ರೋಗಗಳು ಬರ್ತದೆ. ಅವು ಸಾಧ್ಯವಾದಷ್ಟು ಹಾಲನ್ನ ಟೆಸ್ಟ್ ಮಾಡಿಸಿ ಅದನ್ನ ನಂತರ ಉಪಯೋಗಿಸೋದು ಒಳ್ಳೇದು. ಇವು ಸಾಮಾನ್ಯವಾಗಿ 7-8 ತಿಂಗಳಲ್ಲಿ ಕಂದ ಹಾಕಿರುವಂತ ದನಗಳಲ್ಲಿ ಸಾಮಾನ್ಯವಾಗಿ ಈ ಬ್ರುಸಿಲೋಸಿಸ್ ಕಾಣ್ತದೆ. ಇನ್ನು ಜಾನುವಾರುಗಳ ಸಂತಾನೋತ್ಪತ್ತಿ ಹಾಗೂ ಅದರ ಮಹತ್ವ ಏನದ ಅಂತೀರಿ? ಇದು ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿ ಅತಿ ಮುಖ್ಯವಾದ ಒಂದು ಚಟುವಟಿಕೆಯಾಗಿದ್ದು, ಈ ಹೈನು ಉತ್ಪಾದನೆಯಲ್ಲಿ ವರ್ಷಕ್ಕೆ ಒಂದು ಕರು ಪಡೆದರೆ ಮಾತ್ರ ಹೈನುಗಾರಿಕೆಯಲ್ಲಿ ಲಾಭ ಪಡೆಯಬಹುದು. ಯಾಕೆ ಒಂದು ಸೂಲಿನಿಂದ ಇನ್ನೊಂದು ಸೂಲಿನ ನಡುವಿನ ಅಂತರ 12-15 ತಿಂಗಳಕ್ಕಿಂತ ಹೆಚ್ಚಾಗಬಹುದು. ಹೆಣ್ಣೆ ಹುಟ್ಟಲಿ ಗಂಡ ಹುಟ್ಟಲಿ ವರ್ಷದಲ್ಲಿ ಒಂದು ಕರಗಳನ್ನು ನಾವು ಪಡೆಯುವುದರಿಂದ ಹೈನುಗಾರಿಕೆಯಲ್ಲಿ ಲಾಭದಾಯಕ ಉದ್ಯೋಗ. ಅದೇ ರೀತಿ ಮೊದಲನೇ ಸಲ ಬೆದೆಗೆ ಬಂದ ಮಣಕಗಳ ಸರಾಸರಿ ದೇಹದ ತೂಕ 200-250 ಕಿಲೋ ತೂಗುವವರೆಗೆ ಗರ್ಭಧಾರಣೆ ಮಾಡಿಸದೇ ಇರುವುದು ಒಳ್ಳೆಯದು. ಹೀಗೆ ಮಾಡಿದಲ್ಲಿ ಕರು ಹಾಕಿದ ನಂತರ ಅವುಗಳ ಅಧಿಕ ಹಾಲು ಕೊಡುವುದರ ಜೊತೆಗೆ ಕರು ಹಾಕುವ ಆಗಬಹುದಾದ ತೊಂದರೆಗಳು ಕಡಿಮೆಯಾಗುತ್ತವೆ. ಅದೇ ರೀತಿ ಬೆದೆ ಸಾಮಾನ್ಯವಾಗಿ ದನಗಳಲ್ಲಿ 24 ಗಂಟೆ ಇರುವುದು, ರೈತರು ಕೇಳಿದ್ರೆ 3 ದಿವಸ ಬೆದೆ ಇರ್ತದೆ ಅಂತ ಹೇಳ್ತಾರೆ. ಬಟ್ ಅದು ಕೇವಲ 24 ತಾಸು ಬೆದೆ ಇರ್ತದೆ. ಈ ಒಂದು ಇತಿ 18-21 ಜನರಿಗೆ ಪುನರಾವರ್ತಿಗೊಳ್ಳುತ್ತದೆ. ಸೊ ಕಟ್ಟಿಸಿದ ತಕ್ಷಣ ಅದನ್ನ ನಾವು ಮತ್ತೆ 18-21 ದಿವಸ ಆದ್ಮೇಲೆ ಅದನ್ನ ಅಬ್ಸರ್ವ್ ಮಾಡ್ಬೇಕು. ಸೊ ಅಕಸ್ಮಾತ್ ಅದು ಬೆದೆ ಬರ್ಲಿಲ್ಲ ಅಂದ್ರೆ 30ನೇ ದಿವಸಕ್ಕೆ ಅದರ ಒಂದು ಕಾಲ್ಮಡಿ ಉಚ್ಚೆಯನ್ನು ಒಂದು ಗ್ಲಾಸ್ ಅಲ್ಲಿ ತಗೋಬೇಕು, ಇನ್ನೊಂದು ಗ್ಲಾಸ್ ಅಲ್ಲಿ ನೀರು ತಗೊಂಡು 2 ಗ್ಲಾಸ್ ಅಲ್ಲಿ ಗೋಧಿ ಕಾಳನ್ನ ಹಾಕ್ಬೇಕು ಸರ್. ಅಕಸ್ಮಾತ್ ಅದು ನೀರಲ್ಲಿ ಮೊಳಕೆ ಒಡೆದ ದಿವಸ ಉಚ್ಚೆಯೊಳಗೂ ಮೊಳಕೆ ಒಡೆದ್ರೆ ಅದು ಗರ್ಭ ನೆಚ್ಚಿಲ್ಲ ಅಂತ ಅರ್ಥ ಆಗ್ತದೆ. ಇದರಲ್ಲಿ ಮೊಳಕೆ ಒಡೆದು ಇದರಲ್ಲಿ ಮೊಳಕೆ ಒಡಿಲಿಲ್ಲ ಅಂದ್ರೆ ಅದು ಗರ್ಭ ಧರಿಸಿದೆ ಅಂತ ಒಂದು ಅರ್ಥ ಆಗ್ತದೆ. ಸಂತಾನೋತ್ಪತ್ತಿ ಬಹಳ ಮಾತದ್ದು. ಬೆದೆಗೆ ಬಂದ 16-24 ಗಂಟೆ ಒಳಗಾಗಿ ಕೃತಕ ಗರ್ಭಧಾರಣೆ ಮಾಡಿಸಲು ಸೂಕ್ತ ಕಾಲವಾಗಿರುತ್ತದೆ. ಕೃತಕ ಗರ್ಭಧಾರಣೆ ಮಾಡಿಸೋದ್ರಿಂದ ಏನ್ ಲಾಭದ ಅಂತೀರಿ? ಈ ಉತ್ತಮ ತಳಿ ಹೋರಿಯ ವೀರವನ್ನು ಕೃತಕವಾಗಿ ನಾವು ಸಂಗ್ರಹಿಸಿ ಪರೀಕ್ಷಿಸಿ ಹಾಗೂ ಶೇಖರಿಸಿ ಬೆದೆಗೆ ಬಂದ ಜಾನುವಾರುಗಳಿಗೆ ಜನೇಂದ್ರಿಯದಲ್ಲಿ ಕೃತಕವಾಗಿ ಕೆಲ ಉಪಕರಣಗಳ ಸಹಾಯದಿಂದ ಹಾಕುವ ಕ್ರಿಯೆಗೆ ನಾವು ಕೃತಕ ಗರ್ಭಧಾರಣೆ ಎಂದು ಕರಿತೀವಿ. ಕೃತಕವಾಗಿ ಸಂಗ್ರಹಿಸಿದ ವೀರವನ್ನು ತಜ್ಞರು ಪರೀಕ್ಷಿಸುವುದರಿಂದ ಸುಲಭವಾಗಿ ಗೋಚರವಾಗದ ಹೋರಿಯ ರೋಗಗಳನ್ನು ಪತ್ತೆ ಮಾಡಬಹುದು. ಲೈಂಗಿಕ ಸಂಪರ್ಕದಿಂದ ಹೋರಿಗಳಿಂದ ಆಕಳುಗಳಿಗೆ ಹಾಗೂ ಆಕಳುಗಳಿಂದ ಹೋರಿಗಳಿಗೆ ಅಂಟಬಹುದಾದ ಲೈಂಗಿಕ ರೋಗಗಳನ್ನು ತಡೆಗಟ್ಟಬಹುದು. ಕೃತಕವಾಗಿ ಸಂಗ್ರಹಿಸಿದ ವೀರ್ಯದಿಂದ ಹೆಚ್ಚಿನ ಜಾನುವಾರುಗಳಿಗೆ ಗರ್ಭಧಾರಣೆ ಮಾಡಬಹುದು. ಸಂಗ್ರಹಿಸಿದ ವೀರವನ್ನು ಘನೀಕರಿಸಿ ಶೇಖರಿಸುವುದರಿಂದ ಹೋರಿಯ ಸತ್ತು ಮೇಲೆಯೂ ಅದರ ವೀರವನ್ನು ಹಲವು ವರ್ಷಗಳವರೆಗೂ ಉಪಯೋಗಿಸಬಹುದು. ವೀರವನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುಲಭವಾಗಿ ಸಾಗಿಸಬಹುದು. ಕೃತಕ ಗರ್ಭಧಾರಣೆ ಮಾಡುವ ಮುನ್ನ ಗರ್ಭಾಶಯವನ್ನು ಸೂಕ್ತವಾಗಿ ಪರೀಕ್ಷಿಸುವುದರಿಂದ ಗರ್ಭಕೋಶದ ಕಾಯಿಲೆಗಳನ್ನು ಗುರುತಿಸಿ ತಕ್ಕ ಚಿಕಿತ್ಸೆ ಮಾಡಬಹುದು. ಹೋರಿಗೆ ಹಾಗೂ ಬೆದೆಯಲ್ಲಿರುವ ಆಕಳುಗಳಲ್ಲಿ ದೈಹಿಕ ಸರಿ ಸಮಾನತೆ ಇರದಿದ್ದರೂ ಒಳ್ಳೆಯ ಜಾತಿಯ ಹೋರಿಯ ವೀರವನ್ನ ಉಪಯೋಗಿಸಬಹುದು. ಈ ಸಾಮಾನ್ಯವಾಗಿ ಬರುವ ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ಈ ಸಮಸ್ಯೆಗಳಿಗೆ ಯಾವ ಸಾಂಪ್ರದಾಯಿಕ ಚಿಕಿತ್ಸೆ ಮಾಡಬಹುದಂತೀರಿ? ಸಾಮಾನ್ಯವಾಗಿ ದನಗಳಿಗೆ ಜ್ವರ ಬಂದಾಗ 2 ಹಿಡಿ ತುಂಬೆ ಹೂವಿನ ಸೊಪ್ಪು, 3 ಹಾಗಲಕಾಯಿ, 1 ಲಿಂಬೆ ಹಣ್ಣಿನ ರಸ ಮತ್ತು 1/4 ಕಿಲೋ ರಾಗಿ ಹಿಟ್ಟು ಇವುಗಳನ್ನು ನೀರಿನೊಂದಿಗೆ ಅರೆದು ದಿನಕ್ಕೆ 2 ಬಾರಿಯಂತೆ 3 ದಿವಸ ಕುಡಿಸಬೇಕು ಸರ್. ಅದೇ ರೀತಿ ಹೈನು ದನಗಳ ಬೆದೆಗೆ ಬರದಿದ್ದರೆ ಪ್ರತಿದಿನ 1 ಕಿಲೋ ಬದನೆಕಾಯಿಯನ್ನು 1 ವಾರ ತಿನ್ನಿಸಬೇಕು. ಅದಲ್ಲದೆ 1/4 ಕಿಲೋ ಗುರಾಳು ಅರೆದು ಅದನ್ನು ಉಂಡೆ ಮಾಡುವುದು, ದಿನಕ್ಕೆ 1 ಉಂಡೆಯಂತೆ 3-4 ದಿವಸ ತಿನ್ನಿಸಿರಿ. ಅಥವಾ 1/4 ಕಿಲೋ ಮೊಳಕೆ ಬರಿಸಿದ ಹುರುಳಿ ಕಾಳಿಗೆ ನಾವು ಅದನ್ನ 50 ಗ್ರಾಂ ತುಪ್ಪವನ್ನು ಬೆರೆಸಿ ದಿನಕ್ಕೆ 2 ಬಾರಿಯಂತೆ 3 ದಿನ ಕುಡಿ. ಲೋಳೆಸರದ ಎಲೆಯನ್ನು ಚೆನ್ನಾಗಿ ತೊಳೆದು ಪ್ರತಿದಿನ 1 ಪಟ್ಟಿಯಂತೆ 5-6 ದಿನ ತಿನ್ನಿಸಿರಿ. ಅಥವಾ ಚೆನ್ನಾಗಿ ಹಣ್ಣಾದ ಬದನೆಕಾಯಿಗಳನ್ನು ಪ್ರತಿದಿನ 1 ಕಿಲೋದಂತೆ 1 ವಾರ ತಿನ್ನಿಸುವುದರಿಂದ ಮಾಡುವುದರಿಂದ ದನಗಳು ಸರಿಯಾದ ಸಮಯಕ್ಕೆ ಬೆದೆ ಬರ್ತವೆ. ಅದರಲ್ಲೇ ಗರ್ಭ ಧರಿಸದೇ ಇದ್ದಾಗ ಸಾಕಷ್ಟು ದನಗಳು ಬೆದೆ ಬರ್ತಾವೆ, ಬಟ್ ಬೆದೆ ನಿಲ್ಲುವುದಿಲ್ಲ. ಅದಕ್ಕೆ ವೀರ್ಯ ಕೊಟ್ಟು ಮೊದಲನೇ ದಿನದಿಂದ 10 ದಿನಗಳವರೆಗೆ ಈ ಒಂದು ಕರಿಬೇವು ಸೊಪ್ಪನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ದಿನಕ್ಕೆ 50 ಗ್ರಾಂನಂತೆ ಅದನ್ನು ಕೊಡ್ತಾ ಹೋಗ್ಬೇಕು. ಗರ್ಭ ಧರಿಸುವ ಸಾಧ್ಯತೆ ಆಗ್ತದೆ. ಇನ್ನು ಹೈನು ದನಗಳಿಗೆ ಏನು ಆಹಾರ ಕೊಡ್ಬೇಕಂತೀರಿ? ಹಸಿರು ಮೇವು, ಒಣಮೇವು, ದಾನಿ ಮಿಶ್ರಣ ಮತ್ತು ಶುದ್ಧ ನೀರು, ಇದು ಪ್ರಮುಖವಾದ ಒಂದು ಏನಂದ್ರೆ ಪ್ರತಿನಿತ್ಯ ನಾವು ಕೊಡಬೇಕಾದಂತ ಆಹಾರಗಳು. ಇದರೊಳಗೆ ಹಸಿರು ಮೇವು ಅಂದ್ರೆ ಅದರಲ್ಲಿ ಎರಡು ನಮೂನಿ ಬರ್ತದೆ, ಏಕದಳ ಮತ್ತು ದ್ವಿದಳ. ಏಕದಳ ಅದರೊಳಗೆ ಮತ್ತು ವಾರ್ಷಿಕ ಏಕದಳ, ಬಹುವಾರ್ಷಿಕ ಏಕದಳ ಅಂತ ಮೇವಿನ ಬೆಳೆಗಳಿದಾವೆ. ಅದೇ ರೀತಿ ದ್ವಿದಳದಲ್ಲಿ ವಾರ್ಷಿಕ ದ್ವಿದಳ ಮತ್ತು ಬಹುವಾರ್ಷಿಕ ದ್ವಿದಳ ಮೇವು ಇದಾವೆ. ಅದಲ್ಲದೆ ಮೇವಿನ ಗಿಡ ಮರಗಳಿಂದ ನಾವು ಹಸಿರು ಮೇವನ್ನು ಉತ್ಪಾದಿಸಿ ಕೊಡಬಹುದು. ಸೊ ಈ ವಾರ್ಷಿಕ ಏಕದಳ ಮೇವಿನ ಬೆಳೆಗಳಾದಂತ ಗೋವಿನ ಜೋಳ, ಜೋಳ, ಸಜ್ಜಿ, ರಾಗಿ, ನವಣೆ, ಸಾಮೆ, ಅದೇ ರೀತಿ ಬಹುವಾರ್ಷಿಕ ಏಕದಳ ಮೇವಿನ ಬೆಳೆಗಳಾದಂತಹ ಹೈಬ್ರಿಡ್ ನೇಪಿಯರ್ ಮೇವು, ಗಿನಿ ಹುಲ್ಲು, ರೋಡ್ ಸಿಗ್ನಲ್ ಹುಲ್ಲು, ಅದೇ ರೀತಿ ದ್ವಿದಳ ವಾರ್ಷಿಕ ಮೇವಿನ ಬೆಳೆಗಳಾದಂತಹ ಮೇವಿನ ಅಲಸಂದಿ, ಮೇವಿನ ಉರುಳಿ, ದ್ವಿದಳ ಬಹುವಾರ್ಷಿಕ ಮೇವಿನ ಬೆಳೆಗಳಾದಂತಹ ಕುದುರೆ ಮೆಂತೆ, ಸ್ಟೈಲೋಸಾಂಥಸ್, ಬೇಲಿ ಮೆಂತೆ, ಅದಲ್ಲದೆ ಮೇವಿನ ಗಿಡಮರಗಳಾದಂತಹ ಸುಬಾಬುಲ್, ಆರಿಗಿಡ, ಬಸವನ ಪಾದ, ಸೇವನಿ, ಬಾಗೆ, ಕರಿಜಾಲಿ, ಬನ್ನಿ, ಚೊಗಚಿ, ಕ್ಯಾಲಿಯಂಟ್ರ, ಮಳೆ ಮರ, ಅರಬೇವು, ಗೊಬ್ಬರ ಗಿಡ, ಅಂಜನ, ದಾಮನಿ, ಹಾಲಿವಾನ, ಇವನ್ನೆಲ್ಲಾನು ನಾವು ಹಸಿರು ಮೇವಾಗಿ ಕೊಡಬಹುದು. ಹೈನು ದನಕ್ಕೆ ಪ್ರತಿದಿನ 30 ಕಿಲೋ ಹಸಿರು, 10 ಕಿಲೋ ಒಣ ಮೇವು ಕೊಡಬೇಕಾಗ್ತದೆ. ಇನ್ನ ಪ್ರತಿ ದಿವಸ ಹೈನು ದನಗಳಿಗೆ ನೀರು ಕುಡಿಸುವುದರಿಂದ ಏನ್ ಲಾಭ ಅದ ಅಂತೀರಿ? ಪ್ರಾಣಿಗಳು ದೇಹದ ರಚನೆಯಲ್ಲಿ ನೀರು ಅತಿ ಹೆಚ್ಚಿನ ಭಾಗದಲ್ಲಿದೆ. ಪ್ರಾಣಿಗಳ ದೇಹ ರಚನೆಯಲ್ಲಿ ನೀರು ಒಂದು ಹೆಚ್ಚಿನ ಭಾಗದಲ್ಲಿದೆ. ಅಂದ್ರೆ ಹೊಸದಾಗಿ ಹುಟ್ಟಿದ ಕರುಗಳ ಶರೀರದಲ್ಲಿ 75% ಹಾಗೂ ದೊಡ್ಡದಾದ ಪ್ರಾಣಿಗಳಲ್ಲಿ 55% ನೀರು ಇರುತ್ತದೆ. ಅದರಿಂದ ನೀರು ಪ್ರತಿನಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬೇಕಾಗುವುದು ಸಹಜ. ಹಾಲು ಹಿಂಡುವ ಜಾನುವಾರುಗಳಿಗೆ ಹಾಲು ಹಿಂಡದ ಜಾನುವಾರುಗಳಿಗಿಂತ ಹೆಚ್ಚಿಗೆ ನೀರು ಬೇಕಾಗುತ್ತದೆ. ಪ್ರತಿ ಲೀಟರ್ ಹಾಲಿಗೆ 4 ಲೀಟರ್ ನೀರು ಕುಡಿಯಲೇ ಬೇಕಾಗುತ್ತದೆ. ಇನ್ನು ಗರ್ಭಧರಿಸಿದ ದನಗಳಲ್ಲಿ ಪಾಲನೆ ಪೋಷಣೆ ಯಾವ ರೀತಿ ಮಾಡ್ಬೇಕಂತೀರಿ? ಸರಿಯಾದ ಗಾಳಿ ಬೆಳಕು ಬರುವಂತ ಹಾಗೂ ಸೂಕ್ತ ಜಾಗ ಇರುವ ಒಂದು ದನದ ಕೊಟ್ಟಿಗೆಯಲ್ಲಿ ಕಟ್ಟುವುದರಿಂದ ದನಗಳು ಆರೋಗ್ಯದಿಂದ ಇರುತ್ತವೆ. ದನಗಳನ್ನು ಹಾಗೂ ಕೊಟ್ಟಿಗೆಯನ್ನು ಪ್ರತಿನಿತ್ಯ ಸ್ವಚ್ಛವಾಗಿ ತೊಳೆದು ಒಣಗಿಸುವುದು ಹಾಗೂ ಕೊಟ್ಟಿಗೆ ಸುತ್ತಮುತ್ತಲು ಸ್ವಚ್ಛವಾಗಿಟ್ಟು ಗಿಡಮರಗಳನ್ನು ಬೆಳೆಸಿ ತಂಪಾಗಿಡುವುದು ಸೂಕ್ತ. ಅದಲ್ಲದೆ ಗರ್ಭದ ಕೊನೆಯ ಹಂತದಲ್ಲಿ ಇತರ ದನಗಳಿಂದ ಬೇರ್ಪಡಿಸಬೇಕು ಮತ್ತು ಮೊಣಕಗಳು ಗರ್ಭಧರಿಸಿದ 6 ತಿಂಗಳಾದ ಮೇಲೆ ಪ್ರತಿದಿನ ಅವು ಮೈ ಕೆಚ್ಚಲ ಹಾಗೂ ಮಲೆಗಳನ್ನು ತೊಳೆದು ಕೈಯಾಡಿಸಬೇಕು. ಇದರಿಂದ ಮುಂದೆ ಅದು ಕರು ಹಾಕಿದ ಮೇಲೆ ಹಾಲು ಹಿಂಡಲು ತೊಂದರೆ ಆಗುವುದಿಲ್ಲ. ಜಾನುವಾರುಗಳಿಗೆ ಗರ್ಭ ಕಟ್ಟಿದ ತಾರೀಖನ್ನು ಬರೆದಿ ಇಟ್ಟುಕೊಂಡು ಅವುಗಳ ಕರು ಹಾಕುವ ಅಂದಾಜು ದಿನಾಂಕವನ್ನು ನೆನಪಲ್ಲಿ ಇಟ್ಟುಕೊಂಡು ಗಮನಿಸುತ್ತಿರಬೇಕು. ಒಂದು ವೇಳೆ ಅವಧಿ ಮುಗಿದ ಮೇಲೆ ಕರು ಹಾಕದೇ ಇದ್ದರೆ ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡಿಸುವುದು ಒಳ್ಳೆಯದು. ಕರು ಹಾಕಿದ 1/2 ಗಂಟೆ ಒಳಗಾಗಿ ಜಾನುವಾರಿನ ಮೈಯನ್ನು ಚೆನ್ನಾಗಿ ತೊಳೆದು ಕರುವಿಗೆ ಗಿನ್ನದ ಹಾಲನ್ನು ಕುಡಿಸಿ ಹಾಲನ್ನು ಹಿಂಡಬೇಕು. ಕರು ಹಾಕಿದ 6-8 ಗಂಟೆ ಒಳಗಾಗಿ ಅದರ ಮಾಸ ಪೂರ್ತಿ ಬೀಳಬೇಕು. ಒಂದು ವೇಳೆ ಬೀಳದೇ ಇದ್ದರೆ ಪಶುವೈದ್ಯರ ಸೂಕ್ತ ಸಲಹೆ ಪಡೆದು ಉಪಚಾರವನ್ನು ಮಾಡಿಸಿ ಗರ್ಭಧರಿಸಿದ 6 ತಿಂಗಳವರೆಗೂ 1.5-2 ಕಿಲೋ ದಾನಿ ಮಿಶ್ರಣ, ನಂತರ ಕರು ಹಾಕುವವರೆಗೂ ಪ್ರತಿದಿನ 2-3 ಕಿಲೋಗ್ರಾಂ ದಾನಿ ಮಿಶ್ರಣ ಕೊಡಬೇಕು. ಜಾನುವಾರುಗಳಿಗೆ ಪ್ರತಿನಿತ್ಯ ಹೊಟ್ಟೆ ತುಂಬುವಷ್ಟು ಒಳ್ಳೆಯ ಹಸಿರು ಮೇವು ಹಾಗೂ ಒಣ ಮೇವನ್ನು ಕೊಡಬೇಕು. ಒಂದು ವೇಳೆ ಹಸಿರು ಮೇವು ಸಿಗದೇ ಇದ್ದರೆ ರಸಮೇವು ಕೊಡಬೇಕು. ಇನ್ನು ಕೊನೆಯದಾಗಿ ಹೈನು ದನಗಳ ಮೇಲೆ ವಿಮೆ ಮಾಡಿಸ್ಬೇಕಂತೀರಾ? ಹೌದು ಸರ್, ಯಾಕೆಂದ್ರೆ ಜಾನುವಾರು ಬಹಳ 60,000-80,000 ಬೆಳೆ ಬಾಳುವಂತ ಈ ಮಿಶ್ರ ತಳಿಗಳಿರ್ತವೆ. ಇವಕ್ಕೆ ನಾವು ಇನ್ಸೂರೆನ್ಸ್ ಮಾಡಿಸದೇ ಇದ್ರೆ ಅಕಸ್ಮಾತ್ ಏನೇ ತೊಂದರೆ ಆಗಿ ಸತ್ತರೆ ರೈತನಿಗೆ ತುಂಬಾ ನಷ್ಟ ಆಗ್ತದೆ. ಸೊ ಅದಕ್ಕೆ ನಾವು ಸಾಧ್ಯವಾದಷ್ಟು ಬ್ಯಾಂಕ್ ಮುಖಾಂತರ ಸಾಲವನ್ನು ಪಡೆದುಕೊಂಡು ನಾವು ದನಗಳನ್ನ ಖರೀದಿ ಮಾಡಿದ್ರೆ ಸೊ ಬ್ಯಾಂಕ್ನವರು ಅದಕ್ಕೆ ಕಂಪಲ್ಸರಿ ಇನ್ಸೂರೆನ್ಸ್ ಬೇಡ್ತಾರೆ. ಇನ್ಸೂರೆನ್ಸ್ ಮಾಡಿಸೋ ದೃಷ್ಟಿಯಿಂದ ಆದ್ರೂ ಸಾಲದ ಮುಖಾಂತರ ನಾವು ಹೈನು ದನಗಳನ್ನು ಖರೀದಿ ಮಾಡೋದು ಒಳ್ಳೇದು. ಒಳ್ಳೆಯದು. ಡಾಕ್ಟರ್ ಬಿಎಂ ಮುರುಗೋಡ ಅವರೇ, ತಾವು ಇಲ್ಲಿವರೆಗೆ ಹೈನು ದನಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹೈನು ದನಗಳ ನಿರ್ವಹಣೆ ಕುರಿತು ಡಾಕ್ಟರ್ ಬಿಎಂ ಮುರುಗೋಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಾಮೇಶ್ವರ್ ಶಿರಬಡಗಿ. ಕೆಳಗುರೆ ಈಗ ತುಂಬರ್ಗುದ್ದಿ ನೆಲ್ಲಿ ಹರಿವಿಯ ಬಸವಣ್ಣಪ್ಪ, ದುರ್ಗಪ್ಪ, ಸಿದ್ದೋಜಿ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳು. ಹಾಕಿ ನೆಲ್ಲಿ ಹಿರಿವಿಯ ಬಸವಣ್ಣಪ್ಪ, ದುರ್ಗಪ್ಪ, ಸಿದ್ದೋಜಿ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳುತ್ತಿರುವಿರಿ.